ಸಂಭ್ರಮವನ್ನು ಮಾಡಿ ರೂಪವಚನ ಚಾವಡಿ ಮೆರವಣಿಗೆ ವಿರಾಜಿಸುವವನ ಶಿರಡಿಯಲ್ಲಿ ವಾದಿಸುವ ಶ್ರೀ ತಾಯಿಯ ತೋಗುವೆ ಬಾಬನ್ನ ತೋಗುವೆ ತಾಯಿಯ ತೋಗಿ ಗಂಗೆಯ ಅಂಗುಷ್ಟದಿ ಹರಸಿದವನ ತುಂಗೆಯ ಕಣ್ಣಲ್ಲಿ ಹರಿಸಿದವನ ಗಂಗೆಯ ಅಂಗುಷ್ಟದಿ ಹರಿಸಿದವನ ತುಂಗೆಯ ಕಣ್ಣಲ್ಲಿ ಹರಿಸಿದವನ ಭಕ್ತರ ಪಾಪವ ತೊಲೆಯುವವನ ಭಕ್ತರ ಪಾಪವ ತೊಲೆಯುವವನ ಪಟೀರ ರೂಪದ ಶ್ರೀ ಸಾಯಿಯ ಪಟೀರ ರೂಪದ ಶ್ರೀ ಸಾಯಿಯ ತೂಗುವೆ ಬಾಬನ್ನ ತೂಗುವೆ ತಾಯಿಯ ತೋಗಿ ಯೋಜೋವೆ ದ್ವಾರಕಾ ಮಾಯಿಯಲ್ಲಿ ನೆಲೆಸಿರುವವನ ದಾರಿ ದೀಪವಾಗಿ ನಿಂತಿರುವವನ ದ್ವಾರಕಾಮಯಿಯಲ್ಲಿ ನೆಲೆಸಿರುವವನ ದಾರಿ ದೀಪವಾಗಿ ನಿಂತಿರುವವನ ದರೆಯನ್ನು ಆಳುವ ಧರಣಿ ಜನ ದೈವಿಕ ರೂಪದ ಶಿರಡೀಶನ ದರೆಯನ್ನು ಆಳುವ ಧರಣಿ ಜನ ದೈವಿಕ ರೂಪದ ಶಿರಡೀಶನ ತೋಗುವೆ ಬಾಬನ್ನ ತೋಗುವೆ ತಾಯಿಯ ತೋಗಿ ಜೋ ಜೋ ಹಾಡುವೆ